ಕರಾವಳಿ ಜಿಲ್ಲೆಯಲ್ಲಿ ನೋಡಿದರೆ ಉಡುಪಿ ಮಲ್ಲಿಗೆ, ಅದಕ್ಕೂ ಕೂಡ ಸಾಕಷ್ಟು ಪ್ರಾಮುಖ್ಯತೆ ಕೊಡುವುದನ್ನು ನೋಡ್ತೀವಿ. ಆದರೆ ಈ ಆರ್ಕಿಡ್ ಹೂವಿನ ಒಂದು ಪ್ರಾಮುಖ್ಯತೆ ಏನು ಅಂತ ಹೇಳ್ತೀರಿ? ಸರ್, ಎಲ್ಲ ಹೂವುಗಳಿಗಿಂತಲೂ ಆರ್ಕಿಡ್ನ ಹೂವಿಗೆ ಇರುವಂತಹ ಆ ಮಾರುಕಟ್ಟೆಯ ಬೇಡಿಕೆ, ಅದರಲ್ಲೂ ಒಂದು ಹೂಕುಂಡದಲ್ಲಿ ಬಾಡದೆ 25-30 ದಿನ ಅದರ ಅಂದವನ್ನು ಕೊಡುವಂತಹ ಒಂದು ಭಾಗ್ಯ ಈ ಆರ್ಕಿಡ್ ಹೂಗಳಿಗೆ ಇವೆ. ಇದಕ್ಕಾಗಿ ಇಡೀ ಪ್ರಪಂಚದಲ್ಲೇ ಇದಕ್ಕೆ ಬಹು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಏನಿದ್ರ ವಿಶೇಷತೆಗೆ 20-25 ದಿವಸ ಬಾಡದೇ ಇರುವಂತದ್ದು ಒಂದೇ ಒಂದು ವಿಶೇಷತೆಯೋ ಅಥವಾ ಬೇರೆ ಏನಾದ್ರು ವಿಶೇಷತೆ ಇದೆಯಾ ಈ ಹೂವುಗಳಿಗೆ? ಸಾಮಾನ್ಯ ಹೂ ಅಂದ ತಕ್ಷಣ ಒಂದಷ್ಟು ಸುವಾಸನೆ ಇರಬೇಕು ಅಂತ ಹೇಳ್ತೀವಿ, ಈ ಸುವಾಸನೆ ಇದೆಯಾ ಇದರಲ್ಲಿ? ಕೆಲವೊಂದು ಜಾತಿಯ ಆರ್ಕಿಡ್ ಸಸ್ಯಗಳಿಗೆ ತುಂಬಾನೇ ಪರಿಮಳ ಇದೆ. ಆದರೆ ಹೈಬ್ರಿಡ್ಗಳಿಗೆ ಅಷ್ಟೊಂದು ಪರಿಮಳ ಸಿಕ್ಕೋದಿಲ್ಲ. ಆದರೂ ಆ ಒಂದು ಚಂದ, ಆ ಹೂಗಳ ಬಣ್ಣ, ಆಕಾರ, ಗಾತ್ರ, ಇವುಗಳಿಗೆ ಸರಿಸಾಟಿ ಇಡೀ ಪ್ರಪಂಚದಲ್ಲೇ ಬೇರೆ ಹೂಗಳಿಗೆ ಬಹುಶಃ ಇಲ್ಲ ಅಂತ ಅನಿಸ್ತದೆ. ಇದರಲ್ಲಿ ಇರುವಂತಹ ಒಂದು ವೈವಿಧ್ಯತೆಯ ಬಗ್ಗೆ ಹೇಳಿಗೆ, ಸಾಮಾನ್ಯವಾಗಿ ಪಶ್ಚಿಮ ಘಟ್ಟಗಳು ಅಥವಾ ಕರಾವಳಿ ಪ್ರದೇಶಗಳಲ್ಲಿಯೂ ಕೂಡ ಇದರ ಒಂದು ಮೂಲಗಳು ಇವೆ ಅಂತ ನಾವು ಹೇಳ್ತೀವಿ. ಈಗ ಕೊಡಗಾಗ್ಬೋದು ಅಥವಾ ಒಂದು ಶಿವಮೊಗ್ಗ ಸಾಗರ ಇಂಥ ಪ್ರದೇಶಗಳ ಮಲೆನಾಡು ಪ್ರದೇಶಗಳಾಗ್ಬೋದು, ಸಹಜವಾಗಿಯೇ ಬೆಳೆಯುವಂಥ ಗಿಡಗಳಿವು. ಇವುಗಳಲ್ಲಿರುವಂಥ ವೈವಿಧ್ಯತೆಯನ್ನು ಹೇಗೆ ದಾಖಲಿಸ್ತೀರಿ? ಹಾಂ ಸರ್, ಈ ಮಲೆನಾಡಿನಲ್ಲಿ ಕಾಡಿನಲ್ಲಿ ಮರಗಳ ಎತ್ತರದ ಮರಗಳಲ್ಲಿ ಆಧಾರವಾಗಿ ಈ ಅಪ್ಪು ಸಸ್ಯಗಳು, ಅಂದರೆ ಇಂಗ್ಲೀಷ್ನಲ್ಲಿ ಸ್ಪೀಷಿಯಸ್ ಅಂತ ಹೇಳ್ತವೆ, ಈ ಅಪ್ಪು ಸಸ್ಯಗಳು ಆರಾಮವಾಗಿ ಬದುಕ್ತಾ ಇದ್ದಾವೆ. ಇವುಗಳನ್ನು ನಾವು ಮೂಲ ಜಾತಿಯ ಸಸ್ಯಗಳಂತ ಹೇಳ್ತೇವೆ. ನಮ್ಮ ಕರ್ನಾಟಕದಲ್ಲೇ ಸಾಧಾರಣ 275 ಜಾತಿಯ ಆರ್ಕಿಡ್ ಮೂಲ ಜಾತಿಯ ಸಸ್ಯಗಳು ಕಂಡು ಬಂದಿವೆ. ಅದರಲ್ಲೂ ನಮ್ಮ ಕೂರ್ಗಲ್ಲಿ ಮಡಿಕೇರಿ ಕೊಡಗು ಜಿಲ್ಲೆಯಲ್ಲಿ 75 ವೆರೈಟಿಯ ಮೂಲ ಜಾತಿಯ ಆರ್ಕಿಡ್ ಸಸ್ಯಗಳು ಬೆಳೀತಾ ಇವೆ. ಇವುಗಳು ಅರಣ್ಯದಲ್ಲೇ ಚೆನ್ನಾಗಿ ಬೆಳೀತಾ ಇವೆ. ಯಾಕೆಂತ ಹೇಳಿದರೆ ಇವುಗಳನ್ನು ಹೈಬ್ರಿಡ್ ಮಾಡಲಿಕ್ಕೆ ನಾವು ಅದರ ಟಿಶ್ಯೂಸನ್ನು ಯೂಸ್ ಮಾಡ್ತೇವೆ. ಆದರೆ ವೈವಿಧ್ಯತೆ ಏನಂತ ಹೇಳಿದರೆ ಇವುಗಳು ಅವುಗಳಿಗೆ ಬೇಕಾದಂತಹ ಒಂದು ವಾತಾವರಣದಲ್ಲಿ ಅವುಗಳ ಸೂಟೆಬಲ್ ಒಂದು ಎನ್ವೈರನ್ಮೆಂಟ್, ಅಂದರೆ ಹವಾ ಬರುವಾಗ ಅವುಗಳು ಅರಳ್ತವೆ. ಅಂತ ಹೇಳಿದರೆ ನಮ್ಮ ಸೀತದಂಡೆ, ಇವುಗಳು ಈಗ ಮಳೆ ಬಂದ ಕೂಡಲೇ ಅವುಗಳು ಮೊಗ್ಗು ಅರಳಿಕೊಂಡು ಅರಳ್ತವೆ. ಅಥವಾ ಈ ಅಕಂಪೆ ಅಂತ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಹುಣಸೆ ಮರದಲ್ಲಿ, ನಮ್ಮ ಈವನ್ ಸಿಟಿಯೊಳಗೆ ಎಲ್ಲ ಹಲಸಿನ ಮರ, ಮಾವಿನ ಮರದಲ್ಲಿ ಅಂತ ಕಾಣಲಿಕ್ಕೆ ಸಿಗ್ತವೆ. ಅವುಗಳ ಜಾತಿ ಅಕಂಪೆರಿ ಗಿಡ ಅಂತ ಹೇಳಿಕೊಂಡು ಸಣ್ಣ ಬಟನ್ ಕಲರ್, ಯೆಲ್ಲೋ ಕಲರ್ ಫ್ಲವರ್ ಇದೆ. ಇವುಗಳು ನಮಗೆ ಸಾಧಾರಣ 3 ಬಾರಿ ವರ್ಷದಲ್ಲಿ ಫ್ಲವರ್ ಕೊಡ್ತವೆ. ಹಾಂ, ಆದರೆ ವೈವಿಧ್ಯತೆ ಏನು ಅಂತ ಹೇಳಿದ್ರೆ ಹೈಬ್ರಿಡ್ ಗಿಡಗಳು ಸಾಧಾರಣವಾಗಿ ಕಂಟಿನ್ಯೂಸ್ ಆಗಿ ಹೂ ಬಿಡ್ತವೆ. ಆದರೆ ಮೂಲ ಜಾತಿಯ ಸಸ್ಯಗಳು ಅವುಗಳಿಗೆ ತಕ್ಕ ವಾತಾವರಣ, ಹವೆ ಬದಲಾದಾಗ ಮಾತ್ರ ಹೂ ಬಿಡ್ತವೆ, ಇಲ್ಲಾಂದರೆ ಅವುಗಳು ಹೂ ಬಿಡೋದಿಲ್ಲ. ಕೆಲವೊಂದು ಮೂಲ ಜಾತಿಯ ಸಸ್ಯಗಳಾಗ ಟೆಂಪ್ರೇಚರ್ ಕಮ್ಮಿ ಆಗಲಿಲ್ಲ, ಬರಲಿಲ್ಲ ಅಂತ ಹೇಳಿದ್ರೆ ಅವುಗಳು ಆ ವರ್ಷ ಇಡೀ ರೆಸ್ಟೇ ತಗೊಳ್ತವೆ. ಈಗ ಎಲ್ಲವೂ ಕೂಡ ಮರದ ಮೇಲೆ ಬೆಳೆಯುವಂಥದ್ದು ಅಥವಾ ನೆಲದಿನಲ್ಲಿ ಬರುವಂಥದ್ದು ಇದೆಯಾ? ಗ್ರೌಂಡ್ ಆರ್ಕಿಡ್, ಟೆರೆಸ್ಟ್ರಿಯಲ್ ಅಂತ ಹೇಳ್ತಾರೆ. ಅದರಲ್ಲೂ ತುಂಬ ವೆರೈಟಿಯ ಗ್ರೌಂಡ್ ಆರ್ಕಿಡ್ಸ್ ಇವೆ. ಸ್ಪ್ಯಾಥಗ್ಲಾಟಿಸ್, ಪೆರಿಸ್ಥೆರಿಯಾ ಎಲಾಟಾ, ಫಯಸ್ ಟೆಂಕರ್ವಿಲ್ಲ, ಸಿಂಬೀಡಿಯಮ್, ಈ ತರಹದ ತುಂಬ ಇಂಗ್ಲಿಷ್ ಹೆಸರುಗಳಿವೆ. ಎಲ್ಲ ಹೆಸರುಗಳಿವೆ ಕನ್ನಡದಲ್ಲಿ, ಯಾಕಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಬೆಳೆಯುವರ ಸಂಖ್ಯೆನೆ ತುಂಬಾ ಕಮ್ಮಿ, ಅವುಗಳಲ್ಲಿ ಕನ್ನಡದಲ್ಲಿ ಹೆಸರು ಇಲ್ಲ ಸರ್. ಈಗ ಸಹಜವಾಗಿ ನೈಸರ್ಗಿಕವಾಗಿ ಮರಗಿಡಗಳಲ್ಲಿ ಅಥವಾ ನೆಲದಲ್ಲಿ ಇರುವಂತಹ ಗಿಡಗಳನ್ನ ಸಂಗ್ರಹಿಸುವಂತಹದ್ದು ಮತ್ತು ಅದನ್ನು ಒಂದು ಹೈಬ್ರಿಡ್ ಆಗಿ ಅಥವಾ ಒಂದು ಅದರ ಸಸ್ಯಾಭಿವೃದ್ಧಿಯನ್ನು ಮಾಡುವಂತಹದ್ರ ಅಗತ್ಯ ಏನು? ಸರ್, ಮೂಲ ಜಾತಿಯ ಸಸ್ಯಗಳು ವರ್ಷಕ್ಕೆ 1-2 ಬಾರಿ ಮಾತ್ರ ಅರಳ್ತವೆ. ಅವುಗಳು ಹೂಕುಂಡದಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ, ಜಾಸ್ತಿ ಅಂತ ಹೇಳಿದ್ರೆ 2-3 ದಿನ ಸಂಖ್ಯೆಯೂ ಕೂಡ ಕಡಿಮೆ ಇರ್ತದೆ. ಆದರೆ ಹೈಬ್ರಿಡೈಸ್ ಮಾಡಿಕೊಳ್ಳುವ ಉದ್ದೇಶ ಏನಂತ ಹೇಳಿದ್ರೆ ಈ ಒಂದು ಹೂಗಳನ್ನು ವರ್ಷದಲ್ಲಿ ತುಂಬ ಬಾರಿ ಫ್ಲವರಿಂಗ್ ಕೊಡಲಿಕ್ಕೆ ಈ ಅದರ ಟಿಶ್ಯೂಸ್ ಅನ್ನು ತೆಗೆದು ಹೈಬ್ರಿಡೈಸ್ ಮಾಡುವಂತಹದ್ದು, ಟಿಶ್ಯೂ ಕಲ್ಚರ್ ಮಾಡಿಕೊಂಡು ಹೈಬ್ರಿಡೈಸ್ ಮಾಡುವಂತಹದ್ದು. ಅಂದರೆ ಮೂಲ ಜಾತಿಯ ಡೆಂಡ್ರೋಬಿಯಂಗಳು ಒಂದು ವರ್ಷಕ್ಕೆ ಒಂದು ಬಾರಿ ಮಾತ್ರ ಫ್ಲವರಿಂಗ್ ಕೊಟ್ಟರೆ ಹೈಬ್ರಿಡ್ ಡೆಂಡ್ರೋಬಿಯಂಗಳು ಒಂದೇ ಗಿಡ ಒಂದು ವರ್ಷದಲ್ಲೇ 5-6 ಫ್ಲವರ್ ಸ್ಪೈಕ್ಸ್ ಕೊಡುವಂತಹ ಕೆಪಾಸಿಟಿ ಇರ್ತದೆ. ಸೊ ಜಾಸ್ತಿ ಹೂಗಳು ನಮಗೆ ಇದ್ರೆ ಮಾತ್ರ ನಮ್ಮ ಆಕರ್ಷಣೆ ಇರ್ತದಲ್ಲ ಸರ್, ಯಾಕಂದ್ರೆ ಯಾರಿಗೂ ತಾಳ್ಮೆ ಇಲ್ಲ ವರ್ಷ ಇಡೀ ಕಾಯ್ಲಿಕ್ಕೆ. ಸರ್, ಈಗ ಇದನ್ನು ಬೆಳೆಸುವಂತಹ ಬಗೆ ಹೇಗೆ, ಮತ್ತು ಇದಕ್ಕೆ ಆದಂಥ ವಿಶೇಷವಾದ ಒಂದು ಪಾಟ್ ಅಥವಾ ಏನು ಸ್ಟ್ರಕ್ಚರ್ ಬೇಕಾಗ್ತದೆ ಹೇಗೆ ಅಂತ? ಓಕೆ, ಆರ್ಕಿಡ್ ಗಿಡಗಳನ್ನು ಬೆಳೆಸೋದು ಆ್ಯಕ್ಚುಲಿ ತುಂಬಾ ಸುಲಭದ ಕೆಲಸ, ಆದರೆ ಅವುಗಳಿಗೆ ಹೇಗೆ ಇಷ್ಟಪಡ್ತವೆ ಅಂತ ಹೇಳಿಕೊಂಡು ಅರ್ಥ ಮಾಡಿಕೊಳ್ಳುವಂಥದ್ದು ಮೊದಲ ಉದ್ದೇಶ. ಈಗ ಆರ್ಕಿಡ್ನಲ್ಲಿ ಡೆಂಡ್ರೋಬಿಯಂ ಆಗಲಿ, ಫೆಲನೋಪ್ಸಿಸ್ ಆಗಲಿ, ಮೊಕ್ಕಾರ ಅರಾಂಡ ಆಗಲಿ, ಆನ್ಸಿಡಿಯಮ್ಸ್ ಅಥವಾ ಎಪಿಡೆಂಡ್ರಮ್ ಆಗಲಿ, ಈ ಒಂದು ಕೆಲವು ವೆರೈಟೀಸ್ಗಳು ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ತುಂಬ ಚೆನ್ನಾಗಿ ಬೆಳೀತವೆ. ಈಗ ಅವುಗಳಿಗೆ ಮೊದಲು ಬೇಕು ಬೆಳಗ್ಗಿನ ಬಿಸಿಲು. ಬೆಳಗ್ಗೆ ಒಂದು 10-10:30 ತನಕ ನಮ್ಮ ಊರಿನ ಬಿಸಿಲು ಸಿಕ್ಕಿದ್ದಲ್ಲಿ ಅಥವಾ ಸಂಜೆ 3 ಗಂಟೆಯ ನಂತರ ಸೂರ್ಯಾಸ್ತ ತನಕ ಸಿಗುವಂತಹ ಆ ಒಂದು ಬಿಸಿಲಿಗೆ ಅದರ ದ್ವಿತೀಯ ಸಂಶ್ಲೇಷಣ ಅಂದರೆ ಫೋಟೋಸಿಂಥೆಸಿಸ್ ಕಾರ್ಯ ಚೆನ್ನಾಗಿ ನಡೀತದೆ. ಅವುಗಳು ಆ ಒಂದು ಫಲವತ್ತತೆಯಿಂದ ಹೂ ಕೊಡುವಂತಹ ಒಂದು ಪೊಸಿಷನ್ಗೆ ಬರ್ತವೆ. ಸಪೋಸ್ ಅವುಗಳಿಗೆ ಬಿಸಿಲೇ ಸಿಗಲಿಲ್ಲ ಅಂತ ಹೇಳಿದರೆ ಅವುಗಳ ಹೂ ಕೊಡುವಂತಹ ಒಂದು ಕೆಪಾಸಿಟಿ ಕಮ್ಮಿ ಆಗ್ತದೆ. ಆಮೇಲೆ ಇವುಗಳನ್ನು ಬೆಳೆಸುವಂತಹ ಒಂದು ಹೂಕುಂಡ ಅಥವಾ ಕಂಟೈನರ್ ಅಂತ ಹೇಳ್ತೀವಿ, ಅವುಗಳ ಒಂದು ಬೇರೆ ಬೇರೆ ಗಾತ್ರದವುಗಳು ಬೇರೆ ಬೇರೆ ಆಕಾರದವುಗಳು ಇರ್ತವೆ ಅಂತ ಕೇಳಿದ್ವಿ. ಜೊತೆಗೆ ಒಂದಷ್ಟು ಮರಗಿಡಗಳನ್ನು ಕೂಡ ಕೃತಕವಾಗಿ ಇಟ್ಕೋಬಹುದು ಅಂತ, ಹಳೆಯ ಬೊಡ್ಡೆಗಳು ಆಗಲಿ, ಮರಗಿಡಗಳಾಗ್ಬೋದು, ಬೆಂಬೆಗಳಾಗ್ಬೋದು, ಈ ಬಗ್ಗೆ ಹೇಳಿ. ಹಾಂ ಸರ್, ಈಗ ಕೆಲವೊಂದು ಜಾತಿಯ ಗಿಡಗಳನ್ನು ಒಣಗಿದ ಮರಕೊಂಬೆ ನೇತಾಡಿಸಿಕೊಂಡು ಅವುಗಳಿಗೆ ಕಟ್ಟಿ ನೀರಿನ ಒಳ್ಳೆ ನೀರು ಹೊಡಿಬೇಕಾಗ್ತದೆ ಅವುಗಳನ್ನು, ಯಾಕಂದರೆ ಅವುಗಳ ಬೇರುಗಳಿಗೆ ಚೆನ್ನಾಗಿ ಒಂದು ತಂಪು ಹವೆ ಸಿಗಬೇಕು. ಅವುಗಳು ಚೆನ್ನಾಗಿ ಬೆಳೀತವೆ ಯಾಕೆಂದ ಹೇಳಿದರೆ ಗಾಳಿ ಸಿಗ್ತದೆ, ಬೆಳಕು ಸಿಗ್ತದೆ, ಆಗ ಆ ಬೆಳೆಯುವ ಒಂದು ರೀತಿನೇ ಬೇರೆ. ಆದರೆ ಎಲ್ಲರಿಗೂ ಆ ಹ್ಯಾಂಗಿಂಗ್ ಅಂತ ಹೇಳಿದ್ರೆ ನೇತಾಡುವಂತಹ ಒಂದು ಅವಕಾಶ ಇರುವುದಿಲ್ಲ ಅಂತ ಅವರು ಹೂಕುಂಡಗಳನ್ನು ತಗೊಳ್ಬೋದು. ಅದರಲ್ಲಿ ರಂಧ್ರ ಇರುವಂತಹ ಹೂಕುಂಡಗಳನ್ನು ನಾವು ಸ್ಪೆಷಲಿ ಡೆಂಡ್ರೋಬಿಯಮ್ಗೆ ಯೂಸ್ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಇವುಗಳ ಬೇರುಗಳು ಗಾಳಿಯನ್ನು ಮತ್ತು ಬೆಳಕನ್ನು ಹುಡುಕಿಕೊಂಡು ಹೊರಗೆ ಬರ್ತವೆ. ಈಗ ಆ ಗಾಳಿ ಮತ್ತು ಬೆಳಕು ಎರಡೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಮಗೆ ಹೂಗಳು ಕಮ್ಮಿ ಸಿಗ್ತವೆ. ಅದಕ್ಕಾಗಿ ನಾವು ರಂಧ್ರಗಳು ಇರುವಂತಹ ಒಂದು ಪಾಟನ್ನು ಸೆಲೆಕ್ಟ್ ಮಾಡುವಂತಹದ್ದು. ಮತ್ತೊಂದು, ಅವುಗಳಿಗೆ ನೀರಿನ ತೇವಾಂಶ ಸಿಕ್ಕಿದ್ರೆ ಒಂದು ಸರ್ತಿಗೆ ಸಾಕು, ಅದು ಚಂಡಿ ಆಗಿಕೊಂಡೇ ಇರಬೇಕು ಅಂತ ಹೇಳಿ ಇಲ್ಲ, ಅವುಗಳು ಇಷ್ಟಪಡೋದಿಲ್ಲ. ಸಂಜೆ ಆಗುವಾಗ ಅವುಗಳಿಗೆ ಒಂದು ಡ್ರೈ ವೆದರ್ ಅಥವಾ ಬೆಳಿಗ್ಗೆ ಆಗುವಾಗ ಒಂಥರ ಡ್ರೈ. ಸೊ ದಿನಕ್ಕೂ ಒಮ್ಮೆ ಚೆನ್ನಾಗಿ ನೀರು ಕುಟ್ಟಿಕೊಂಡು ಆ ನೀರು ಎಲ್ಲೂ ನಿಲ್ಲದಾಗೆ ಡ್ರೈನ್ ಆಗಿಕೊಂಡು ಹೋಗುವ ಒಂದು ಅವಕಾಶ ಮಾಡಿಕೊಟ್ಟಲ್ಲಿ ಈ ಗಿಡಗಳು ಚೆನ್ನಾಗಿ ಬೆಳೀತವೆ ಸರ್. ಕೆಲವರು ಇದ್ದಿಲ್ಲೆಲ್ಲ ಉಪಯೋಗಿಸ್ತಾರಲ್ಲ, ಯಾಕೆ? ಸರಿ ಸರ್, ಯಾಕಂತ ಹೇಳಿದ್ರೆ ಆರ್ಕಿಡ್ಗಳು ಅದರಲ್ಲೂ ಅಪ್ಪು ಸಸ್ಯಗಳು ನಾವು ಬೆಳೆಸುವಂತಹದ್ದಾದ್ರೆ ಅವುಗಳು ಸ್ಪೀಷೀಸ್ ಆಗಲಿ ಹೈಬ್ರಿಡ್ಸ್ ಆಗಲಿ ಅವುಗಳು ಮಣ್ಣಲ್ಲಿ ಅಂತೂ ಬೆಳೆಯುವಂಗೆನೆ ಇಲ್ಲ. ಮಾಧ್ಯಮ ಅಂದ್ರೆ ಏನಿರಬೇಕು? ಮಾಧ್ಯಮ ಒಂದು ಅವುಗಳಿಗೆ ತಂಪು ಕೊಡುವಂತಹ ಮಾಧ್ಯಮ. ಈಗ ತಂಪು ಕೊಡುವಂತಹ ಮಾಧ್ಯಮ ಅಂತ ಹೇಳಿದ್ರೆ ನಾವು ಇದ್ದಿಲು ತುಂಡು, ಇಟ್ಟಿಗೆ ತುಂಡು, ಹಂಚು ತುಂಡು ಅಥವಾ ಚಿಪ್ಪಿನ ತುಂಡು, ಇಡೀ ಸಿಪ್ಪೆಯನ್ನು ಹಾಕಿದರೆ ಕೆಲವೊಮ್ಮೆ ಒಳಗೆ ಫಂಗಸ್ ಬೆಳೆಯುತ್ತವೆ. ಅದಕ್ಕಾಗಿ ನಾವು ಆ ಇಡೀ ಚಿಪ್ಪೆಯನ್ನು ಅವಾಯ್ಡ್ ಮಾಡ್ತೇವೆ. ಆ ತುಂಡು ಕಣ್ಣನ್ನು ಮಾಡಿ ಹಾಕುವಾಗ ನಮಗೆ ಫಂಗಸ್ ಬಂದರೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ, ನಾವು ತೆಗಿಬೋದು. ಫಂಗಸ್ ರೂಟ್ಸಿಗೆ ಬಂದರೆ ರೂಟ್ಸ್ ಕೊಳೆಯುತ್ತವೆ ಸರ್. ಈಗ ಮನೆಯಲ್ಲಿ ಅಥವಾ ಕಟ್ಟಡಗಳ ಒಳಗಡೆ ಇಡುವಂಥದ್ದು ಮತ್ತು ಹೊರಗಡೆ ಇಡುವಂಥದ್ದು, ಎಷ್ಟರ ಮಟ್ಟಿಗೆ ಬಿಸಿಲು ಬೇಕು, ಎಷ್ಟು ನೆರಳು ಬೇಕು ಇದಕ್ಕೆ? ಸೊ ಒಂದೊಂದು ವೆರೈಟಿ ಮೇಲೆ ಒಂದೊಂದು ಟೈಪಿನ ಟೆಂಪ್ರೇಚರ್ ಬೇಕು. ಈಗ ಡೆಂಡ್ರೋಬಿಯಂ ಸಾಮಾನ್ಯವಾಗಿ ದಿನಕ್ಕೆ 3-4 ಗಂಟೆ ಟೆಂಪ್ರೇಚರ್ ಡೈರೆಕ್ಟ್ ಸನ್ಲೈಟ್ ತಗೊಳ್ಳುವ ಕೆಪಾಸಿಟಿ ಇದ್ದರೆ ಎಪಿಡೆಂಡ್ರಮ್, ಅರಾಂಡಾಸ್, ಮೊಕಾರಾಸ್ ಇವುಗಳಿಗೆ ಇಡೀ ದಿನ ಬಿಸಿಲು ತಗೊಳ್ಳುವಂಥ ಕೆಪಾಸಿಟಿ ಇದೆ. ಆದರೆ ಏನು ಮಾಡಬೇಕು, ನಾವು ಅವುಗಳ ಪಾಟಿಂಗ್ ಮಿಕ್ಸಲ್ಲಿ ತಂಪು ಎಷ್ಟು ಮೇಂಟೈನ್ ಮಾಡಬೇಕು. ಸಪೋಸ್ ಆಗಿ ಈಗ ನಮ್ಮದೇ ದೇಹ ನಾವು ನೀರು ಕುಡಿಯೋದೆ ಬಿಸಿಲಿಗೆ ನಿಂತರೆ ತಲೆ ತಿರುಗಿ ಬೀಳ್ತೇವೆ. ಸಿಮಿಲರ್ಲಿ ಈ ಗಿಡಗಳಿಗೂ ತಂಪು ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದರೆ ಇವುಗಳ ಎಲೆಗಳು ನೀರಾಂಶ ಕಮ್ಮಿ ಆಗಿ ಸನ್ ಬರ್ನ್ ಆಗಿ ಬಾಡಿ ಬೀಳ್ತವೆ, ಹಳದಿ ಕಲರ್ ಆಗ್ತವೆ, ಸನ್ ಬರ್ನ್ ಆಗಿ ಕೊಂಡು ಅವುಗಳು ಲೀವ್ಸ್ ಡ್ರಾಪ್ ಆಗ್ತವೆ. ಆಮೇಲೆ ಈಗ ಪ್ರತಿ ದಿವಸದ ನಿರ್ವಹಣೆ ಅಂದ್ರೆ ಏನು ಮಾಡಬೇಕು, ಅಥವಾ ವಾರಕ್ಕೆ ಒಂದ್ಸರಿ ನೋಡಿದ್ರೆ ಸಾಕು, ತಿಂಗಳಿಗೆ ಒಂದ್ಸರಿ ನೋಡಿದ್ರೆ ಸಾಕು, ರಿಪೋರ್ಟಿಂಗ್ ಏನಾದ್ರು ಮಾಡಬೇಕಾಗ್ತದೆ ಹೇಗಿದೆ? ಓಕೆ ಸರ್, ನೀರು ಉಣಿಸುವಾಗ ನಾವು ಸಪೋಸ್ ಆಗಿ ತೇವಾಂಶ ಜಾಸ್ತಿ ಮೇಂಟೈನ್ ಮಾಡುವಂತಹ ಒಂದು ಪಾಟಿಂಗ್ ಮಿಕ್ಸ್ ಅಂತ ಹೇಳಿದ್ರೆ, ಕೆಲವರು ಚಿಪ್ಪನ್ನೇ ಯೂಸ್ ಮಾಡ್ತಾರೆ, ಅವರು ದಿನಾ ನೀರು ಹಾಕ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅವುಗಳು ಹೌದು, ಆ ತೇವಾಂಶ ಕಮ್ಮಿ ಆದ್ಮೇಲೆ ಮಾತ್ರ ನೀರು ಕೊಡಬೇಕು. ಸಪೋಸ್ ನಾವು ಇದ್ದಿಲ್ಲು ಮತ್ತು ಹಂಚಿನ ತುಂಡಲ್ಲೇ ಬೆಳೆಸುವಾದ್ರೆ ದಿನಾ ನೀರು ಕೊಡಬೇಕಾಗ್ತದೆ, ಯಾಕಂತ ಹೇಳಿದ್ರೆ ಅವುಗಳು ಒಣಗ್ತವೆ. ಸೊ ಆ ತರ ನಾವೇ ಜಡ್ಜ್ ಮಾಡ್ಕೊಳ್ಬೇಕು, ಗಿಡವನ್ನು ಹೋಗಿ ಮಾತಾಡಿಸ್ಬೇಕು, ನಾವು ಮಾತಾಡಿಸ್ಬೇಕು. ನಾವು ಅಂದ್ರೆ ಮುಟ್ಟಿದ್ರೆ ನಮ್ಮ ಒಂದು ಹ್ಯೂಮನ್ ವೈಬ್ರೇಷನ್ ಆದ್ರೆ ಹೂಗಳನ್ನು ಮುಟ್ಟಬಾರದು. ಯಾಕಂತ ಹೇಳಿದ್ರೆ ನಮ್ಮ ಬಾಡಿಯ ಇದು ವೈಬ್ರೇಷನ್ಗೆ ಆ ಹೂಗಳು ಒಂದು ತಿಂಗಳು ಇರುವ ಕೆಪಾಸಿಟಿ ಎರಡು ದಿನದಲ್ಲೂ ಡ್ರಾಪ್ ಆಗಿ ಬಿಡ್ತವೆ. ಸೊ ಯಾರ ವೈಬ್ರೇಷನ್ ಯಾವ ಗಿಡಕ್ಕೆ ಎಷ್ಟು ಹೋಲ್ತದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಬೆಸ್ಟ್ ಯಾವಾಗಲೂ ಆರ್ಕಿಡ್ ಹೂಗಳನ್ನು ದಯಮಾಡಿ ಮುಟ್ಲೇಬೇಡಿ ಸರ್, ಕಣ್ಣಿನಿಂದ ಮಾಡಿ ನೋಡಿ, ಎಂಜಾಯ್ ಮಾಡಿ. ಮನೆ ಒಳಗಡೆ ಕೂಡ ಇಟ್ಕೋಬಹುದು ಅಥವಾ ಮನೆಯ ಸಿಟ್ಔಟ್ಗಳಲ್ಲಿ ಹೇಗೆ ಹ್ಯಾಂಗ್ ಮಾಡಬಹುದು, ಹೇಗಿದೆ ಸರ್? ಇಡಬಹುದು, ಆದರೆ ನನ್ನ ಮೊದಲ ಕಂಡೀಷನ್ ಅಂತ ಹೇಳಿದ್ರೆ ನೀವು ಇಡುವ ಜಾಗದಲ್ಲಿ ದಿನಕ್ಕೆ ಒಂದು ಗಂಟೆ ಆದರೂ ಪಾರ್ಷಲ್ ಸನ್ಲೈಟ್ ಬರುತ್ತಾ, ಆ ಒಂದು ಜಾಗದಲ್ಲಿ ಚೆನ್ನಾಗಿ ಸೆಟ್ ಮಾಡ್ಕೊಳ್ಬಹುದು. ಟ್ಯೂಬ್ ಲೈಟ್ ಅಲ್ಲಿ ಎಷ್ಟು ಅಂತ ಹೇಳಿದ್ರೆ ಆ ಫೋಟೋಸಿಂಥಸಿಸ್ ಕಾರ್ಯಕ್ರಮ ನಡೆಯೋದಿಲ್ಲ. ಅದಕ್ಕಾಗಿ ಒಂದು ಬೆಳಗಿನ ಅಥವಾ ಸಂಜೆಯ ಬಿಸಿಲು ಬೀಳ್ತದೆ ಆದರೆ ಆ ಕನ್ನಡಿಯಿಂದ ಒಳಗೆ ಮನೆಯೊಳಗೆ ಬೀಳೋದಾದರೆ ಆ ಒಂದು ಜಾಗವನ್ನು ನಾವು ಆರ್ಕಿಡ್ ಗಿಡಗಳನ್ನು ಬೆಳೆಸೋದಕ್ಕೆ ಸಿಲೆಕ್ಟ್ ಮಾಡಬಹುದು. ಆಮೇಲೆ ಈಗ ಈ ಆರ್ಕಿಡ್ ಗಿಡಗಳ ಸಸ್ಯ ಅಭಿವೃದ್ಧಿನ ಸಾಮಾನ್ಯವಾಗಿ ಹೇಗೆ ಮಾಡುವಂಥದ್ದು? ಪ್ರೊಪಗೇಷನ್ ಅಂತ ಹೇಳಿದ್ರೆ ಆರ್ಕಿಡ್ ಗಿಡಗಳನ್ನು ನಾವು ಕಟ್ ಮಾಡಿಕೊಂಡು ಜಾಯಿನ್ ಮಾಡಲಿಕ್ಕೆ ಇಲ್ಲಿ ನಾವು ರೂಟಿಂಗ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ತುಂಬ ಅಗತ್ಯ ಇದೆ ಸರ್. ಆರ್ಕಿಡ್ ರೂಟ್ಸಲ್ಲಿ ಮೊನೊಪೋಡಿಯಲ್ ರೂಟಿಂಗ್ ಸಿಸ್ಟಮ್ ಮತ್ತು ಸಿಂಪೋಡಿಯಲ್ ರೂಟಿಂಗ್ ಸಿಸ್ಟಮ್ ಅಂತ ಇದೆ. ಮೊನೊಪೋಡಿಯಲ್ ರೂಟಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ಸಿಂಗಲ್ ಸ್ಟೆಮ್ ಉದ್ದಕ್ಕೆ ಬೆಳೀತವೆ, ಅವುಗಳನ್ನು ಪ್ರೊಪಗೇಷನ್ ಮಾಡೋದಂತ ಹೇಳಿದ್ರೆ ಅಭಿವೃದ್ಧಿ ಮಾಡೋದಂತ ಹೇಳಿದ್ರೆ ತುಂಡು ಮಾಡಿಕೊಂಡು ಪುನಃ ನೆಡೋದು, ಅದು ಬೇರು ಬರ್ತದೆ. ಮೊದಲಿನ ಗಿಡಕ್ಕೆ ಪುನಃ ಕೊಂಬೆ ಬರ್ತದೆ, ಸೊ ಮಲ್ಟಿಪಲ್ ಹಾ ಹೊಸ ಚಿಗುರು ಬರ್ತದೆ, ಅವುಗಳನ್ನು ನಾವು ಕಟ್ ಮಾಡಿಕೊಂಡು ಮಲ್ಟಿಪ್ಲೈ ಮಾಡುವಂಥದ್ದು. ಆದರೆ ಸಿಂಪೋಡಿಯಲ್ ರೂಟಿಂಗ್ ಸಿಸ್ಟಮ್ ಅವುಗಳು ಗುಚ್ಛ ರೀತಿಯಲ್ಲಿ ಬೆಳೆಯುವಂಥದ್ದು, ಗುಂಪಲ್ಲಿ ಬೆಳೆಯುವಂಥದ್ದು. ಆಗ ಅವುಗಳಿಗೆ ಒಂದು ರೀತಿ ಇದೆ, ಆ ಬಲ್ಬಿನ ಅಡಿಯಲ್ಲಿ ಎಲ್ಲಿ ಅದು ಜಾಯಿಂಟ್ ಆಗಿರ್ತದೆ ಅಲ್ಲಿ ಕಟ್ ಮಾಡಿಕೊಂಡು ಆಮೇಲೆ ಆ ಗಾಯವನ್ನು ಗುಣಪಡಿಸಿ ಆಮೇಲೆ ರಿಪೋರ್ಟ್ ಮಾಡಬೇಕು. ಗಾಯ ಗುಣಪಡಿಸುವ ರೀತಿ ಇದೆ ಸರ್. ಒಟ್ಟಾರೆ ನಾವು ಕಟ್ ಮಾಡಿಕೊಂಡು ನೀರು ಆ ಬೇರಿಂದ ಸ್ಟೆಮ್ಸಿಗೆ ಹೋಯ್ತು ಅಂತ ಹೇಳಿದ್ರೆ ಕೊಳತು ಹೋಗ್ತದೆ. ಅದಕ್ಕಾಗಿ ಆ ಒಂದು ರೀತಿ ಇದೆ, ಅದನ್ನು ಕಟ್ ಮಾಡಿಕೊಂಡು ಅದನ್ನು ಇಮಿಡಿಯೇಟ್ಲಿ ಆ ಹೈಡ್ರೋಜನ್ ಪರಾಕ್ಸೈಡ್ ಅಥವಾ ನಮ್ಮ ಆಲ್ಕೋಹಾಲ್ ನಾವು ಯೂಸ್ ಮಾಡ್ತೇವೆ ಅದರಲ್ಲಿ ಆ ಡ್ರೈ ಮಾಡಿಕೊಂಡು ಒಂದು ವಾರ ನೆರಳಿಗೆ ಖಾಲಿ ಇಡುವಂತಹದ್ದು, ವಿದೌಟ್ ಪೋಟಿಂಗ್ ಮಿಕ್ಸ್ ಖಾಲಿ ಇಟ್ಟು ಪೋಷಕಾಂಶಗಳನ್ನು ಥ್ರೂ ಫೋಲಿಯಾರ್ ಮೆಥಡ್ ಕೊಡುವಂಥದ್ದು. ಅಂದರೆ ನಾವು ರೂಟ್ಸ್ಗೆ ಏನೋ ಸ್ಪ್ರೇ ಮಾಡುವಾಗೆ ಇಲ್ಲ, ಆ ಎಲೆಗಳಿಂದ ನಾವು ಪೋಷಕಾಂಶಗಳನ್ನು ಗಿಡಕ್ಕೆ ಕೊಡುವಂಥದ್ದು. ಒಂದು ವಾರ ಆದಮೇಲೆ ಆ ಗಾಯ ಗುಣ ಆಯಿತು ಅಂತೇಳಿ ಅದೊಂದು ಬ್ರೌನ್ ಕಲರಿಗೆ ಹೋಗ್ತದೆ, ಹೊಸ ಚಿಗುರುಗಳು ಬರುತ್ತವೆ, ಆಗ ರೆಡಿ ಆಯಿತು ಪುನಃ ನೆಡ್ಲಿಕ್ಕೆ ಅಂತ ಹೇಳಿಕೊಂಡು. ಸೊ ಅವಸರ ಮಾಡಿಕೊಂಡು ಡೆಂಡ್ರೋಬಿಯಂ ತುಂಬ ಮಂದಿ ಬಂದು ಮೊದಲೇ ಕೇಳ್ತಾರೆ ಇದನ್ನು ಎರಡು ಹೇಗೆ ಮಾಡೋದು. ಸೊ ಆ ಒಂದು ನರ ಎರಡು ಕೊಂಬೆಗಳಿಗೆ ಜಾಯಿನ್ ಆಗಿರುವಾಗ ನಾವು ಕಟ್ ಮಾಡಿಕೊಂಡ್ರೆ ಆ ಗಾಯವನ್ನು ಗುಣ ಮಾಡಲಿಕ್ಕೆ ನಾವು ಮೊದಲು ಕಲ್ತ್ಕೊಳ್ಬೇಕು. ಆಮೇಲೆ ಈಗ ಇವುಗಳಿಗೆ ಕೊಡುವಂತಹ ಒಂದು ಪೋಷಕಾಂಶದ ಬಗ್ಗೆ ಹೇಳಿ, ಮತ್ತೆ ಯಾವ ರೀತಿ ಕೊಡುವಂತಹದ್ದು, ಈಗ ಫೋಲಿಯರ್ ಫೀಡಿಂಗ್ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಇದಲ್ಲದೆ ಬೇರೆ ಏನು ವಿಧಾನ ಇದೆ ಫೋಲಿಯರ್ ಆದರೂ ಹೇಗೆ ಕೊಡುವಂಥದ್ದು? ಸರ್, ಫೋಲಿಯರ್ ಒಂದು ಬೆಸ್ಟ್ ಮೆಥಡ್ ಆಫ್ ಫರ್ಟಿಲೈಸಿಂಗ್ ದ ಪ್ಲಾಂಟ್ಸ್. ಆದರೆ ಫೋಲಿಯರ್ ಪ್ಲಾಂಟ್ಸ್ಗೆ ಬೆಸ್ಟ್ ಟೈಮಿಂಗ್ ನಾವು ಸೆಲೆಕ್ಟ್ ಮಾಡಲಿಕ್ಕಿದೆ, ಯಾವಾಗ ದ್ವಿತೀಯ ಸಂಶ್ಲೇಷಣ ಅಂದರೆ ಫೋಟೋಸಿಂಥಸಿಸ್ ಕಾರ್ಯ ನಡೀತದೆ ಆವಾಗ ಗಿಡಗಳನ್ನು ಮುಟ್ಟದೆ ಅವುಗಳಿಗೆ ಅವರಷ್ಟಕ್ಕೆ ಸೂರ್ಯನ ತಾಪದಿಂದ ಫುಡನ್ನು ತಯಾರಿಸಿಕೊಳ್ಳುವಂತಹ ಕಾರ್ಯಕ್ಕೆ ನಾವು ಡಿಸ್ಟರ್ಬ್ ಮಾಡಬಾರದು. ಓಕೆ, ಬೆಳಿಗ್ಗೆ ಆರು ಏಳು ಗಂಟೆಯ ತನಕ ಅಥವಾ ಸಂಜೆ ಆರು ಗಂಟೆಯ ನಂತರ. ಈಗ ಆ ಗಿಡದ ಎಲೆಯ ಅಡಿಯಲ್ಲಿ ಇರುವಂತಹ ಪೋರಸ್ಗಳು ಬಾಯಿ ಬಿಡ್ತವೆ, ಅಂದರೆ ಓಪನ್ ಆಗ್ತವೆ. ಆ ಟೈಮಿಗೆ ನಾವು ಥ್ರೂ ಎಲೆಯಿಂದ ಕೊಟ್ಟ ಪೋಷಕಾಂಶಗಳು ಸೀದ ರೂಟ್ಸ್ ತನಕ ತಲುಪ್ತದೆ. ಇಟ್ ಇಸ್ ಲೈಕ್ ಅ ಓಪನ್ ಟ್ಯಾಪ್ ಟಿಲ್ ದ ರೂಟ್ಸ್. ಸೊ ಈ ಮೆಥಡನ್ನು ಫೋಲಿಯಾರ್ ಸ್ಪ್ರೇ ಹೇಳ್ತಾರೆ. ಇಲ್ಲಿ ಬೇರುಗಳು ತಗೊಳ್ಳುವುದಕ್ಕಿಂತ ಎಲೆಗಳ ಅಡಿಯಲ್ಲಿರುವ ಈ ಓಪನ್ ಪೋರಸ್ ಮೂಲಕ ಸಪ್ಲೈ ಮಾಡುವಂತಹ ಒಂದು ಮೆಥಡ್ ಇದು. ಅಥವಾ ಇವುಗಳು ಎಲ್ಲರಿಗೂ ಈ ಒಂದು ಟೈಮ್ ಸೂಟ್ ಆಗುವುದಿಲ್ಲ, ಕೆಲವರು ಡೇ ಟೈಮ್ ಕೊಡ್ತಾರೆ. ಡೇ ಟೈಮ್ ಕೊಡೋದು ಅಂತ ಹೇಳಿದ್ರೆ ಥ್ರೂ ರೂಟಿಂಗ್ ಸಿಸ್ಟಮ್, ಈ ರೂಟ್ಸ್ ಅವುಗಳನ್ನು ಅಬ್ಸಾರ್ಬ್ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡು ಸಂಜೆ ನೀವು ಉಪಯೋಗ ಮಾಡಿ, ಈಗ ನೀವು ಊಟ ಮಾಡಿ ಅಂತ ಗಿಡಗಳಿಗೆ ಹೇಳುವಂತಹ ಒಂದು ರೀತಿ. ಆಗ ಆ ಪೋಷಕಾಂಶಗಳನ್ನು ನಾವು ಡೇ ಟೈಮ್ ಕೊಡ್ಬೋದು. ಸ್ಪ್ರೇ ಅಂದ್ರೆ ಹೇಗೆ ಕೊಡುವಂತದ್ದು? ಸ್ಪ್ರೇಯರ್ ಯೂಸ್ ಮಾಡಿಕೊಂಡು ಡೈಲ್ಯೂಟ್ ಮಾಡುವಂತದ್ದು. ಯೂರಿಯಾ ನಾವು ಆರ್ಕಿಡ್ ಬೆಳವಣಿಗೆಯಲ್ಲಿ ಕೊಡೋದಿಲ್ಲ ಸರ್. ಯಾಕಂತ ನಾವು ಎನ್ ಪಿ ಕೆ ಅಂದ್ರೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ಹೆಚ್ಚಾಗಿ ಬ್ಯಾಲೆನ್ಸ್ಡ್ ಅಂದ್ರೆ ಸೇಮ್ ಪ್ರಪೋರ್ಷನ್ ಅಲ್ಲಿ ಇರುವಂತಹ ಗೊಬ್ಬರ ಅಂತ ಸಿಗ್ತದ? ಇಲ್ಲ ಸರ್, ಅದು ಒಂದು ಮಿತ್. ನನ್ನ ಪ್ರಕಾರ, ನಾನು ಬೆಳೆಸಿದ ಪ್ರಕಾರ, ಆರ್ಕಿಡ್ಗೆ ಫುಡ್ ಅಂತೇಳಿ ಮಾರುಕಟ್ಟೆಯಲ್ಲಿ ತುಂಬಾ ಫ್ಯಾನ್ಸಿ ಆಗಿ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಜನರು ಹುಚ್ಚಾಗಿದ್ದಾರೆ ಆರ್ಕಿಡ್ ಬಿಡಿಸ್ಲಿಕ್ಕೆ. ಅದು ಕೇಳಿದ ಅವರು ಆರ್ಕಿಡ್ ಬೂನ್ ಆರ್ಕಿಡ್ ಇದು ಅಂತ ಹೇಳಿಕೊಂಡು ಹೋದ ಕೂಡಲೇ ಜನರು ಎನಿಸ್ತಾರೆ, ಓ ಆರ್ಕಿಡ್ ಬೆಳೆಸಿದ್ರೆ ನಾನು ಇದೇ ಕೊಡಬೇಕು. ಇಲ್ಲ ಸರ್, ನೈಟ್ರೋಜನ್ ಫಾಸ್ಫರ್ ಪೊಟ್ಯಾಶ್ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ದೀಸ್ ಆರ್ ಮ್ಯಾಕ್ರೋ ನ್ಯೂಟ್ರಿಯಂಟ್ಸ್. ದೇರ್ ಆರ್ ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಲಾಂಗ್ ವಿತ್ ದಿಸ್. ಅದು ಎಡಿಷನಲ್ ಸಪ್ಲಿಮೆಂಟ್ಸ್, ಲಘು ಪೋಷಕಾಂಶಗಳು. ಈ ಲಘು ಪೋಷಕಾಂಶಗಳು ನಾವು ತಿಂಗಳಿಗೊಮ್ಮೆ ಕೊಟ್ಟರು, ಅಲ್ಪ ಪ್ರಮಾಣದಲ್ಲಿ ಕೊಟ್ಟರು ಸಾಕು. ಆದರೆ ಈ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ಇವುಗಳನ್ನು ನಾವು ವಾರಕ್ಕೊಮ್ಮೆ 3-5 grams ಪರ್ ಲೀಟರ್ ಆಫ್ ನೀರು ಡೈಲ್ಯೂಟ್ ಮಾಡಿಕೊಂಡು ಗಿಡಗಳಿಗೆ ಕೊಡುವಂತಹದ್ದು. ಸಿಂಪಡನ್ ಅಥವಾ ಈ ಡಿಪ್ಪಿಂಗ್ ಮೆಥಡ್ ಯೂಸ್ ಮಾಡ್ಬೋದು. ಒಂದೆರಡು ಗಿಡ ಇರುವವರು ಟಬ್ಬಲ್ಲಿಟ್ಟು ವಾರಕ್ಕೊಮ್ಮೆ 10 minutes ಆ ಗಿಡ ಪಾಟಿಂಗ್ ಮಿಕ್ಸ್ ಅನ್ನು ಮಾತ್ರ, ಆ ಪಾಟನ್ನು ಮಾತ್ರ ಡಿಪ್ ಮಾಡಿಕೊಂಡಿಡುವಂತಹ ವೆರೈಟೀಸ್ ಇದೆ, ನಾವು ಹೇಗೆ ಕೊಡ್ತೇವೆ ಅಂತ ಹೇಳ್ಕೊಂಡು. ಇನ್ನೊಂದು ವಿಚಾರ, ಕೀಟ ಮತ್ತು ರೋಗಗಳಿಗೆ ಸಂಬಂಧಪಟ್ಟ ಏನೇನು ಸಮಸ್ಯೆಗಳು ಬರ್ತವೆ? ನಮ್ಮ ಕರಾವಳಿಯಲ್ಲಿ ಸಿಕ್ಕುವಷ್ಟು ಕೀಟಗಳು, ಕೀಟಬಾಧೆ ಬೇರೆ ಎಲ್ಲೂ ಹುಡುಕಿದ್ರೆ ಸಿಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಹವೆ, ಹ್ಯೂಮಿಡ್ ವೆದರ್. ಇವತ್ತು ಒಂದು ಕಲರ್ ಇದು ಕೀಟ ನೋಡಿದ್ರೆ ಮರುದಿನ ಇನ್ನೊಂದೇ ಕಲರ್ ಇದೆ. ಒಂದಕ್ಕೆ ಕೀಟನಾಶಕ ಕೊಟ್ರೆ ನಾಳೆ ಇನ್ನೊಂದೇ ಬರ್ತದೆ. ಮೈಟ್ಸ್ ನಮ್ಮ ಊರಿಗೆ ಅಂತೂ ಒಂದು ಮೇಜರ್ ಅಟ್ಯಾಕ್. ಇವುಗಳು ಕಣ್ಣಿಗೆ ಕಾಣೋದಿಲ್ಲ, ಬಂದು ಒಂದು ಶೆಲ್ಟರ್ ಮಾಡಿದ್ರು ಕಣ್ಣಿಗೆ ಕಾಣದಂತಹ ಈ ಒಂದು ತುಂಬಾ ಸೂಕ್ಷ್ಮವಾಗಿ ಇವುಗಳು ಏನ್ ಮೀಲಿ ಬಗ್, ತುಂಬಾ ಬಗ್ಸ್, ತುಂಬಾ ವೆರೈಟಿ ಇದೆ ಸರ್. ಹೇಗೆ ನಿರ್ವಹಣೆ ಮಾಡೋದು ಅವುಗಳನ್ನು? ಈಗ ನಾನು ಕೆಮಿಕಲ್ ಯೂಸ್ ಮಾಡದೆ ನನ್ನ ತೋಟವನ್ನು, ನಾನು ಅರೌಂಡ್ 10,000 ಗಿಡಗಳನ್ನು, ಡೆಂಡ್ರೋಬಿಯಂ ಫಲನೋಪ್ಸಿಸ್, ನಮ್ಮ ವಾತಾವರಣಕ್ಕೆ ಆಗುವಂತಹ ಒಂದು 10,000 ಗಿಡಗಳನ್ನು ನನ್ನ ತೋಟದಲ್ಲಿ ಬೆಳೆಸ್ತಾ ಇದ್ದೇನೆ. ಅಲ್ಲಿ ನಾನು ಕೆಮಿಕಲ್ ಯೂಸ್ ಮಾಡೋದಿಲ್ಲ. ಈಗ ಅಲ್ಲಿ ನನಗೆ ದೊಡ್ಡ ಚಾಲೆಂಜ್, ಆದರೂ ನಾನು ಆರ್ಗ್ಯಾನಿಕ್ ಕೀಟನಾಶಕ ನಾನೇ ಪ್ರಿಪೇರ್ ಮಾಡಿ ನಾನೇ ನನ್ನ ತೋಟದಲ್ಲೇ ಯೂಸ್ ಮಾಡ್ತಾ ಇದ್ದೇನೆ. ಆರ್ಗ್ಯಾನಿಕ್ ಅಂತ ಹೇಳಿದ್ರೆ ಬೇಸಿಕಲಿ ಎಲ್ರಿಗೂ ಸುಲಭದಲ್ಲಿ ಸಿಕ್ಕುವಂತಹ ಅಂದರೆ ಗೋಮೂತ್ರ. ಈಗ ಗೋಮೂತ್ರವನ್ನು 5 liters ಗೋಮೂತ್ರ ಒಂದು ಬಕೆಟಿಗೆ ಹಾಕಿ ಅದರಲ್ಲಿ ಒಂದು 1 kilo ಕಹಿಬೇವಿನ ಎಣ್ಣೆ ಅಲ್ಲ ಸರ್, ಕಷಾಯನೇ ಮಾಡೋದು, ಎಲೆ ಹಾಕೋದು ಅಥವಾ ಬೀಜಗಳು, ವರ್ಷಕ್ಕೊಮ್ಮೆ ಬೀಜ ಸಿಗ್ತವೆ, ಆ ಬೀಜಗಳಲ್ಲಿ ಇರುವಂತಹ ಕೀಟನಾಶಕ ಒಂದು ಏನು ಹೇಳ್ತಾರೆ ದ ಪವರ್, ಅದು ಬೇರೆ ಯಾವುದೂ ಇಲ್ಲ. ಆದರೆ ಆ ಬೀಜಗಳು ಸಿಕ್ಕಿ ಕಲೆಕ್ಟ್ ಮಾಡಿ ಅವಳು ಹೊರಗಿನ ಪದರ ತೆಗೆದು ಆ ಒಳಗಿನ ಬೀಜಗಳನ್ನು ಒಣಗಿಸಿ ಅವುಗಳನ್ನು ಹುಡಿ ಮಾಡಿ ಅವುಗಳನ್ನು ಆಮೇಲೆ ಈ ಫರ್ಮೆಂಟೇಷನ್ ಮಾಡಿಸಿಕೊಂಡು ಸ್ಪ್ರೇ ಮಾಡಿದರೆ ಬೇರೆ ಯಾವುದೇ ಕೀಟನಾಶಕ ಬೇಡ, ಅಷ್ಟು ಸ್ಟ್ರಾಂಗ್ ಇರ್ತದೆ. ಈಗ ನೀರು ಬಸಿದು ಹೋಗಬೇಕು ಅಂತ ಆವಾಗ ಒಂದು ಮಾತನ್ನು ಹೇಳಿ. ಹಾಂ ಸರ್, ನೀರು ಬುಡದಲ್ಲಿ ನಿತ್ರೆ ಏನಾದರೂ ಕೊಳ್ತು ಹೋಗೋ ಸಾಧ್ಯತೆ? ಹಾಂ ಸರ್, ಇಡೀ ಬೇರುಗಳೇ ಕೊಳ್ತು ಹೋಗ್ತವೆ. ಬೇರುಗಳೇ ನಮ್ಮ ಫೌಂಡೇಶನ್ ಸ್ಟ್ರಾಂಗ್ ಇಲ್ಲ ಅಂದರೆ ಹೇಗೆ ಎಕ್ಸ್ಪೆಕ್ಟ್ ಮಾಡಲಿ ನಾವು ಗಿಡ. ಆಮೇಲೆ ಈಗ ಹೂ ಅಂದ್ರೆ ಮೊಗ್ಗು ಬಂದು ಅರಳುವಲ್ಲಿವರೆಗೆ ಅದರ ಒಂದು ಬೆಳವಣಿಗೆ ಹೇಗಿರ್ತದೆ ಅಂತ? ಒಂದೊಂದು ವೆರೈಟಿ ಅಂದರೆ ಯೂಶಲಿ ಡೆಂಡ್ರೋಬಿಯಂ ಮೊಗ್ಗು ಬಿಟ್ಟು ಅವುಗಳನ್ನು ಅರಳಿಸ್ಬೇಕು, ಅರಳುವ ಒಂದು ಸ್ಥಿತಿಗೆ ವೇಟ್ ಮಾಡಬೇಕಾದ್ರೆ ಮನುಷ್ಯನಿಗೆ ತುಂಬ ತಾಳ್ಮೆ, ಆದರೆ ಆ ಒಂದು ಎಕ್ಸೈಟ್ಮೆಂಟ್ ಬೇರೆ ಯಾವುದರಲ್ಲೂ ಇಲ್ಲ ಸರ್. ಯಾಕಂದರೆ ನನಗೆ ತುಂಬ ಸೀನಿಯರ್ ಸಿಟಿಸನ್ಸ್ ಬರ್ತಾರೆ, ಯಾಕಂತ ಹೇಳಿದ್ರೆ ನಾನು ಅಷ್ಟು ಎಕ್ಸ್ಪ್ಲೈನ್ ಮಾಡಿ ಅವರಿಗೆ ತುಂಬ ಸುಲಭವಾದ ರೀತಿಯಲ್ಲಿ ಅವ್ರು ಬೆಳೆಸುವುದನ್ನು ಹೇಳಿಕೊಡ್ತೇನೆ. ಅವರು ಬಂದು ಹೇಳ್ತಾರೆ, ಮೇಡಮ್ ನೀವು ಒಂದು ಹೇಳಿಕೊಟ್ರಲ್ಲಿ ನಮ್ಮ ಒಂದು ದಿನ ತಿಂಗಳು ತಿಂಗಳು ಹೇಗೆ ಹೋಗ್ತವೆ ಅಂತ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಎದ್ದು ನಮಗೆ ನಮ್ಮ ಗಿಡ ಮಗು ಬಂದಿದ, ಮಗು ಬಂದಿದ, ಹೊಸ ಶೂಟ್ ಬಂದಿದ, ಹೊಸ ಬೇರು ಬಂದಿದ, ಈಗ ಮಗು ಬಿಟ್ಟು ಅರಳಲಿಕ್ಕೆ 30 ದಿನ 35 ದಿನ ಕಾಯಿಸ್ತದೆ ಸರ್. ಅಷ್ಟು ದಿನ ಅವರ ಎಕ್ಸೈಟ್ಮೆಂಟ್, ಆ ಎಕ್ಸೈಟ್ಮೆಂಟ್ ಅಲ್ಲೇ ಅವರ ದಿನ ಹೋಗ್ತದೆ, ಅವರ ರೋಗ ಅವರ ಎಲ್ಲ ಮರೆತು ಹೋಗ್ತದೆ. ಅರಳಿಕೊಂಡು 60 ದಿನ ಅವುಗಳ ಅಂದ ನೋಡೋದು ಇನ್ನೊಂದು ಅವರ ಮನೆಗೆ ಬಂದಂತಹ ಗೆಸ್ಟ್ ಗಳಿಗೂ ಕೂಡ ತೋರಿಸುವಂತದ್ದು ಒಂದು ಹೆಮ್ಮೆ ವಿಷಯ, ಒಂದು ಹೆಮ್ಮೆ ವಿಷಯ ಡೆಫಿನೆಟ್ಲಿ. ಆಮೇಲೆ ಈಗ ಬೇರೆ ಬೇರೆ ಪ್ರದೇಶದಿಂದ ನೀವು ಇಂಥ ಒಂದು ಆರ್ಕಿಡನ್ನು ಸಂಗ್ರಹಿಸಿದ್ರಿ, ಎಲ್ಲೆಲ್ಲ ಪ್ರಯಾಣ ಮಾಡಿದ್ರಿ, ಹೇಗೆ ಸಂಗ್ರಹ ಮಾಡಿದ್ರಿ, ಮತ್ತೆ ಇದನ್ನು ಮತ್ತೆ ಅದನ್ನು ಪ್ರೊಪಗೇಷನ್ ಅಥವಾ ಒಂದು ಸಸ್ಯಾಭಿವೃದ್ಧಿ ಮಾಡಿ ಜನರಿಗೆ ಕೊಡುವಂಥ ಒಂದು ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ತಾ ಇದ್ರಿ? ಹಾಂ ಸರ್, ಇದರಲ್ಲಿ ಎರಡು ಬಗೆ ಇದೆ. ಜನರಿಗೆ ಕೊಡುವಂಥ ಅದನ್ನು ನಾನು ಥೈಲ್ಯಾಂಡಿಂದ ಸ್ಪೆಷಲಾಗಿ ಇಂಪೋರ್ಟ್ ಪರ್ಮಿಟ್ ಮಾಡಿದ್ದೇನೆ. ಇದಕ್ಕಾಗಿ ಸಸ್ಯ ಸಂಗ್ರಹಣೆ ಅಂದರೆ ಪ್ಲಾಂಟ್ ಕ್ವಾರಂಟೈನ್ ಸ್ಟೇಷನ್ ಲೈಸೆನ್ಸ್ಡ್ ಅದು ಇದೆ. ಬಂದ ಗಿಡಗಳು ಅಬ್ಸರ್ವೇಷನ್ನಲ್ಲಿ 60 ದಿನಗಳು ಶೆಲ್ಟರ್ ಆಗ್ತವೆ. ಅವರು ಗೌರ್ಮೆಂಟಿನ ಆಫೀಸರ್ಸ್ ಕ್ವಾರಂಟೈನ್ ಡಿಪಾರ್ಟ್ಮೆಂಟ್ ಬಂದು ಇನ್ಸ್ಪೆಕ್ಷನ್ ಮಾಡಿಕೊಂಡು ರಿಲೀಸ್ ಲೆಟರ್ ಬಂದ ಮೇಲೆ ಮಾತ್ರ ಅವುಗಳನ್ನು ನಾನು ಮಾರ್ಕೆಟಿಗೆ ಅಂದರೆ ಸೇಲಿಗೆ ಇಡ್ತೇನೆ. ಆದರೆ ಮೂಲ ಜಾತಿಯ ಸಸ್ಯಗಳನ್ನು ನಾನು ತರಿಸ್ಲಿಕ್ಕೂ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಒಂದು ವಾತಾವರಣಕ್ಕೆ ಅವುಗಳು ಜಾಸ್ತಿಯಾಗಿ ಸೂಟ್ ಆಗೋದಿಲ್ಲ. ಸುಮ್ಮನೆ ಅವುಗಳನ್ನು ತರಿಸಿ ಜನರಿಗೆ ಕೊಟ್ಟು ಸುಮ್ಮನೆ ಅದನ್ನು ಲಾಸ್ ಮಾಡೋದಕ್ಕಿಂತ ಸರಿ ಸರ್. ಈಗ ನನ್ನ ಒಂದು ಆಶೆ ಇತ್ತು ಅಂತ ಹೇಳಿದ್ರೆ, ನಾನೊಂದು 2008 ಈ ಒಂದು ಆರ್ಕಿಡ್ನ ಮೂಲ ಜಾತಿಯ ಸಸ್ಯಗಳ ಬಗ್ಗೆ ಕಲೀಲಿಕ್ಕೆ ಶುರು ಮಾಡಿದೆ. ಅಲ್ಲಿಂದ ನಾನು ಪ್ರತಿ ಒಂದು ಮಕ್ಕಳಿಗೆ ರಜೆ ಸಿಕ್ಕುವಾಗ ಒಂದು ಗಾಡಿ ಮಾಡಿಕೊಂಡು ಒಂದು ಲಾಂಗ್ ಡ್ರೈವ್ ವೆಸ್ಟರ್ನ್ ಗಾಡ್ಸಿನ ಪ್ರದೇಶಗಳಿಗೆ ಹೋಗುವ ಮೊದಲೇ ನಾನು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಯಾರ ಹತ್ರ ತೋಟ ಇದೆ ಅಂತ ಹೇಳಿದ್ರೆ, ನಾನು ಅರಣ್ಯದ ಸಂಪತ್ತಿಗೆ ಖಾಲಿ ಇಡುವುದಿಲ್ಲ. ಆದರೆ ನಮ್ಮ ರಸ್ತೆ ಬದಿಯಲ್ಲೆಲ್ಲ ಎಸ್ಟೇಟ್ ಓನರ್ಸ್ ಈಗ ಅವರಿಗೆ ಮಾಹಿತಿ ಕೊಡುವಂತಹ ಒಂದು ಕಾರ್ಯಕ್ರಮ ನಾನು ಹಮ್ಮಿಕೊಂಡೆ ನನ್ನ ಖರ್ಚಲ್ಲೇ. ಅಂದರೆ ತುಂಬ ಮಂದಿಗೆ ಅಲ್ಲಿ 100-200 ಎಕರೆ ತೋಟ ಇದೆ. ಅವುಗಳಿಗೆ ಸಾರಿ ಅಲ್ಲಿಯ ಜನರಿಗೆ ಅಪ್ಪು ಸಸ್ಯಗಳು ಮತ್ತು ಬೆಂದಳಿಕೆ ಮೇಲೆ ಡಿಫ್ರೆನ್ಸ್ ಗೊತ್ತಿಲ್ಲ. ದೇ ಕನ್ಸಿಡರ್ ಆಲ್ ದ ಪ್ಲಾಂಟ್ಸ್ ಆಸ್ ಪ್ಯಾರಾಸೈಟ್ಸ್. ಹಾಗೆ ಅಲ್ಲಿ ಹೋಗಿ ಅಲ್ಲಿನ ಜನರಿಗೆ ಅಲ್ಲಿನ ಕೆಲಸದವರಿಗೆ ಅಪ್ಪು ಸಸ್ಯಗಳನ್ನು ಮರದಿಂದ ತೆಗೆದು ಬಿಸಾಡಬೇಡಿ ಅಂತೇಳಿ ಅಂದ್ರೆ ಕೆಲವೊಂದು ಜಾಗದಲ್ಲಿ ಅವ ಕೆಲಸದವ್ರು ಹೇಳ್ತಾರೆ, ಮೇಡಮ್ ಇನ್ನೊಂದು ಸರ್ತಿ ಲಾರಿ ಮಾಡಿ ಬಂದು ಇದನ್ನೆಲ್ಲ ಕೊಂಡೋಗಿ ನಮ್ಮ ಗಿಡಗಳು ಸಾಯ್ತವೆ, ನಮ್ಮ ಈಲ್ಡ್ ನಮಗೆ ಸಿಕ್ಕೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಅವರಿಗೆ ಅರಿವಿಕೆ ಇಲ್ಲ. ಹಾಗಾಗಿ ನಾನು ಅಲ್ಲಿಂದ ಒಂದು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಪ್ರತಿಯೊಂದು ರಜೆ ಸಿಕ್ಕುವಾಗ ಒಂದೊಂದು ಏರಿಯಾಕ್ಕೆ ಅಂತ ಹೇಳಿದ್ರೆ ಮಡಿಕೇರಿ, ಚಿಕ್ಕಮಗಳೂರು, ಹಾಸನ, ಆ ಒಂದು ಇಡೀ ಬೆಲ್ಟ್ ಒಂದೊಂದು ಮಲೆನಾಡು ಪ್ರದೇಶದಲ್ಲಿ ನಾನು ಟಾರ್ಗೆಟ್ ಮಾಡಿಕೊಂಡು ಕ್ಲಾಸಸ್ ಕಂಡಕ್ಟ್ ಮಾಡಿಕೊಂಡು ಅಲ್ಲಿಂದ ಅವರು ಬಿದ್ದ ಮರಗಳಲ್ಲಿ ಸಿಕ್ಕಿದಂತಹ ಆ ಒಂದು ಅಪ್ಪು ಸಸ್ಯಗಳನ್ನು ತಂದು ನಾನು ಇಲ್ಲಿ ಬೆಳೆಸಿ ನಾನು ಆರ್ಕಿಡ್ ಎಕ್ಸಿಬಿಷನನ್ನು ಕಂಡಕ್ಟ್ ಮಾಡಿದ್ದೇನೆ. ನನ್ನ ಖರ್ಚಲ್ಲೇ ನನ್ನ ಒಂದು ಮನೆ ಹತ್ತಿರದಲ್ಲೇ ಇರುವಂತಹ ಗ್ರೌಂಡಲ್ಲಿ ಅರಿವಿಕೆ ಜನರಿಗೆ ಮೂಲ ಸಸ್ಯದ ಮೂಲ ಜಾತಿಯ ಸಸ್ಯಗಳು ಇಂಥ ಒಂದು ವೆರೈಟೀಸ್ ಇದೆ ಅಂತ ಹೇಳಿಕೊಂಡು, ಆದರೆ ಅವುಗಳನ್ನು ನಾನು ಅವರಿಗೆ ನೀವು ಹೋದಲ್ಲಿ ಸಂಗ್ರಹಿಸಿ ನೀವು ಬೆಳೆಸಿ, ಆದರೆ ನಾನು ಕಿತ್ತುಕೊಂಡು ಅವರಿಗೆ ಸೇಲ್ ಮಾಡೋದಿಲ್ಲ ಸರ್, ಇಟ್ ಈಸ್ ಅಗೇನ್ಸ್ಟ್ ದ ಲಾ. ಜನರಲ್ಲಿ ಸಾಕಷ್ಟು ಉತ್ಸಾಹ ಇದೆ, ಕುತೂಹಲ ಇದೆ ಅಂತ ಹೇಳಿದ್ರಿ, ಬೇಡಿಕೆ ಇದೆಯಾ ಇದನ್ನೊಂದು ಬಿಸ್ನೆಸ್ ಆಗಿ ಮಾಡುವವರಿಗೆ? ಬೇಡಿಕೆ ತುಂಬ ಇದೆ ಸರ್. ಆದರೆ ಮೇನ್ ಪ್ರಾಬ್ಲಮ್ ನಮ್ಮ ನನ್ನ ಅನುಭವದಲ್ಲಿ ಯಾರಿಗೂ ಅವರಿಗಾಗಿ ಅವರಾಗಿ ಕೆಲಸ ಮಾಡಲಿಕ್ಕೆ ಬೇಡ, ಎಲ್ರಿಗೂ ಕೆಲಸದವರಿಂದ ಮಾಡಿಸ್ಬೇಕು. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲ ಗಿಡಗಳನ್ನು ಕೆಲಸದವರಲ್ಲಿ ಕೊಟ್ಟ ಹಾಗೆ ನಮ್ಮ ಆರ್ಕಿಡ್ನ ಕಲ್ಟಿವೇಷನ್ ಕೆಲಸದವರಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ ಸರ್. ನಾವು ಯಾರು ಇಂಟ್ರೆಸ್ಟ್ ತಗೊಳ್ತೇವೆ, ನಾವೇ ಮಾಡ್ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಅವರು ಸಂಬಳದ ಎಕ್ಸ್ಪೆಕ್ಟೇಷನ್ ನಲ್ಲಿ ಕೆಲಸ ಮಾಡ್ತಾರೆ, ಆದರೆ ನಾವು ಅದನ್ನು ಜೋಪಾನವಾಗಿ ಬೆಳೆಸಿ ಜನರಿಗೆ ಕೊಡುವಂತಹ ಒಂದು ಫೋಕಸ್ ಇಟ್ಟಿರ್ತೇವೆ. ಅಲ್ಲಿ ಫೋಕಸ್ ಮೆಂಟಾಲಿಟಿ ಇಸ್ ಡಿಫ್ರೆಂಟ್. ಹಾಗಾಗಿ ಕೆಲಸದವ್ರ ಹತ್ರ ಇಟ್ಟು ಕೊಟ್ಟು ನಾವು ಕಂಪ್ಲೀಟ್ ಆಗಿ ಲಾಸ್ ಮಾಡ್ಕೊಳ್ತೇವೆ. ನಾವಾಗಿ ಮಾಡ್ಕೊಳ್ಳೋದಾದ್ರೆ ಇದರಲ್ಲಿ ತುಂಬಾ ರಿಟರ್ನ್ಸ್ ಸಿಗ್ತದೆ. ಆ ವಿದ್ಯಾರ್ಥಿಗಳಿಗೆ ಮಹಿಳೆಯರಿಗೂ ಕೂಡ ನೀವು ತರಬೇತಿ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ, ಈ ಬಗ್ಗೆ ಸಂಕ್ಷಿಪ್ತವಾಗಿ. ನಾನು ಪ್ರತಿ ವರ್ಷ ನನಗೆ ಶಾಲೆಯವರು ಒಂದೊಂದು ಶಾಲೆಯವರು ಕರೆಸಿಕೊಂಡು ಆ ಅವುಗಳ ಆರ್ಕಿಡ್ನ ಈ ಒಂದು ಹೇಗೆ ಬೆಳವಣಿಗೆ ಮಾಡಬಹುದು ಅಂತ ಹೇಳಿಕೊಂಡು ಲೆಸನ್ ಕೊಡಲಿಕ್ಕೆ ಕರೆಸ್ತಾರೆ. ಸೊ ಬೇಸಿಕಲಿ ನನ್ನ ಉದ್ದೇಶ ಏನಂತ ಹೇಳಿದ್ರೆ ಎವ್ರಿ ಒನ್ ಶುಡ್ ನೋ ಈ ಆರ್ಕಿಡ್ ಗಿಡಗಳನ್ನು ಎಷ್ಟು ಸುಲಭವಾಗಿ ನಾವು ಬೆಳೆಸ್ಬೋದು ಅಂತ. ಯಾಕಂದರೆ ಎಲ್ಲರ ಮನಸ್ಸಿನಲ್ಲಿ ಅಷ್ಟು ಆಳವಾಗಿ ಹೋಗಿದೆ ಅಂತ ಹೇಳಿದರೆ ಓ ಇಲ್ಲ ಅದು ನಮಗೆ ಆಗೋದಿಲ್ಲ, ಮತ್ತು ಕಾಸ್ಟ್ ವೈಸ್ ಇಲ್ಲ ಅದು ತುಂಬ ಕರೆಯಾದ ಗಿಡಗಳು ಅಂತ. ಈಗ ನಾನು ಡೈರೆಕ್ಟಾಗಿ ಇಂಪೋರ್ಟ್ ಮಾಡಿದ ಮೇಲೆ ಎಷ್ಟು ಕಮ್ಮಿ ರೇಟಲ್ಲಿ ಕೊಡಲಿಕ್ಕಾಗ್ತದೆ ಅಷ್ಟು ಕಮ್ಮಿ ರೇಟಿಗೆ ನಾನು ಕೊಟ್ಟು ಗಿಡಗಳನ್ನು ಕೊಟ್ಟು ಅದರೊಟ್ಟಿಗೆ ಪ್ರಿಂಟೆಡ್ ಮಟೀರಿಯಲ್ ಹೇಗೆ ಬೆಳೆಸಬೇಕು ಅಂತ ಹೇಳಿಕೊಂಡು ಆ ಪ್ರಿಂಟೆಡ್ ಮೆಟೀರಿಯಲ್ ಅನ್ನು ಕೊಟ್ಟು ಅಂದ್ರೆ ಪ್ರತಿಯೊಬ್ಬರಿಗೆ ನೀವು ಕೊಂಡೋಗುವಾಗ ಬರೋ ಸರ್ತಿ ನೀವು ಕೊಂಡೋಗ್ಲಿಕ್ಕೆ ಬರಬೇಕು ಸತ್ತಿತ್ತು ಅಂತ ಹೇಳಬಾರ್ದು. ಆ ಒಂದು ಉದ್ದೇಶದಿಂದ ನನ್ನ ಎಕ್ಸಿಬಿಷನ್ ಅನ್ನು ಕಂಡಕ್ಟ್ ಮಾಡ್ತೇನೆ ಸರ್. ವರ್ಷ ಪೂರ್ತಿ ಒಂದಲ್ಲ ಒಂದು ಹೂ ಸಿಗುವ ಹಾಗೆ ಮಾಡಬೇಕಾದ್ರೆ ಕನಿಷ್ಠ ಅಂದ್ರೆ ಎಷ್ಟು ಆರ್ಕಿಡ್ ನಮ್ಮಲ್ಲಿ ಇರಬೇಕು? ಹೆಚ್ಚಿನ ಸಮಯ ನಮಗೆ ಹೂ ಬೇಕು ಅಂದ್ರೆ 10 ಗಿಡ ಧಾರಾಳ ಸಾಕು ಸರ್. ಹೆಚ್ಚು ಕಮ್ಮಿ ಎಲ್ಲ ತಿಂಗಳು ಕೂಡ ಒಂದಲ್ಲ ಒಂದು ಹೂ ಇರ್ತದೆ ಇರ್ತದೆ ಸರ್, ಡೆಫಿನೆಟ್ಲಿ, ನೋ ವರೀಸ್, ಅಬ್ಸಲ್ಯೂಟ್ಲಿ. ಬಹಳ ಒಳ್ಳೆಯ ಮಾತನ್ನ ಹೇಳಿದ್ರಿ ಕ್ವೀನಿ ಲಸ್ರಾದು ಅವರೇ. ಈ ಆರ್ಕಿಡ್ ಎನ್ನುವಂತಹದ್ದು ಬಹಳ ವಿಶಿಷ್ಟವಾದಂತಹ ಹೂ, ಇದಕ್ಕೂ ಸಾಕಷ್ಟು ಬೇಡಿಕೆ ಕೂಡ ಇದೆ. ಒಂದು ಸ್ವಂತ ಉದ್ಯೋಗವಾಗಿಯೂ ಕೂಡ ಇದನ್ನು ಮಾಡುವುದಕ್ಕೆ ಅವಕಾಶ ಇದೆ. ಇದಲ್ಲದೆ ಎಲ್ಲಕ್ಕಿಂತ ಮುಖ್ಯವಾದಂತಹದ್ದು ಬಹುಶಃ ನಿವೃತ್ತ ಜೀವನವನ್ನು ಮಾಡುವಂಥವರಿಗೆ ಒಂದು ಮಾನಸಿಕ ಉಲ್ಲಾಸವನ್ನು ಕೂಡ ಕೊಡ್ತದೆ, ಆರೋಗ್ಯವನ್ನು ಕೂಡ ಸುಧಾರಿಸ್ತದೆ ಎನ್ನುವಂಥ ಒಂದು ವಿಚಾರವನ್ನು ಕೂಡ ಹೇಳಿದ್ರಿ. ಬಹಳ ಸಂತೋಷ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಆರ್ಕಿಡ್ ಕೃಷಿಯ ಬಗ್ಗೆ ಹಾಗೂ ಇದರ ಪ್ರಾಮುಖ್ಯತೆಯ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಆರ್ಕಿಡ್ ಕೃಷಿಯ ಕುರಿತು ಕ್ವೀನಿ ಲಸ್ರಾದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ವಾಣಿ ಜಯರಾಮ್ ಅವರು ಹಾಡಿದ ಒಂದು ಭಕ್ತಿಗೀತೆ ಕೇಳೋಣ. ಲಕ್ಷ್ಮೀ ಜಯಲಕ್ಷ್ಮೀ ಭಯದೂಡಮ್ಮ ಧನಲಕ್ಷ್ಮೀ ವರಲಕ್ಷ್ಮೀ ವರ ನೀಡಮ್ಮ ವರ ನೀಡಮ್ಮ ಲಕ್ಷ್ಮೀ ವರಲಕ್ಷ್ಮೀ ಪೋಷಿತೇ ನಿತ್ಯ ಸತ್ಯ ರೂಪೇ ಆನಂದಿನಿ ಪ್ರಸನ್ನೇ ಸರ್ವರೂಪ ಸರ್ವರಾಗ ಮಹಾಲಕ್ಷ್ಮಿಯೇ ಭವನೀಗಮ್ಮ ಜಯತೋರಮ್ಮ ಭವದೂಡಮ್ಮ ದಯತೋರಮ್ಮ ಧನಲಕ್ಷ್ಮಿ ವರಲಕ್ಷ್ಮಿ ವರ ನೀಡಮ್ಮ ಸಿರಿಲಕ್ಷ್ಮಿ ಜಯಲಕ್ಷ್ಮಿ ಕೇಳಿ ರಾಧಾ ತಾಂಡವೇಶ್ವರ ಹಾಗೂ ರಮ ಸದಾಶಿವ ಅವರು ಹಾಡಿದ ಗೀತೆ. ಮಂತ್ರಾಲಯದೊಳು ರಾಜಿಪನಾರೆ ಸಂತರ ಒಡೆಯನ ನೋಡುವ ಬಾರಿ ಮಂತ್ರಾಲಯದೊಳು ರಾಜಿಪನಾರೆ ಸಂತರ ಒಡೆಯನ ನೋಡುವ ಬಾರಿ ಮಂತ್ರಾಲಯದೊಳು ರಾಜಿಪನಾರೆ ಇಂದ್ರನೀಲಮಣಿ ಕಾಂತಿಯಂತೆ ಸೇಯುವ ಇಂದ್ರನೀಲಮಣಿ ಕಾಂತಿಯಂತೆ ಸೇಯುವ ಬೃಂದಾವನ ಸನ್ ಮಂದಿರ ಪ್ರಹ್ಲಾದನೆ ಮುಕುಂದನ ತೋರಿದ ಬಾಲ ಪ್ರಹ್ಲಾದ ಪಾದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ